ನೀರನ್ನ ಸದ್ಬಳಕೆ ಮಾಡೋ ರೈತಣ್ಣ. ಕಮಲಾ, ಏನ್ ಮಾಡ್ಲಿಕತ್ತೆ? ಈ ಪ್ಯಾಡ್ ಎಲ್ಲಿ ಹಾಕಲ್ರಿ ಟೀಚರ್? ಮುಟ್ಟಾದಾಗ ನೀವು ಬಳಸಿದ ಪ್ಯಾಡ್ ಏನದಲ್ಲ ಅಲ್ಲಿ ಇಲ್ಲಿ ಒಗಿಬಾರ್ದು. ಮತ್ತೆ ಏನ್ ಮಾಡ್ಲಿ ಟೀಚರ್? ಈ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಏನದಲ್ಲ ಅದ್ರಾಗ ಗ್ರಾಮ ಪಂಚಾಯತಿಯ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಇನ್ಸಿನರೇಟರ್ ಅದ, ಅದನ್ನ ಸ್ವಚ್ಛ ವಾಹಿನಿಗೆ ಕೊಟ್ರ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾರ. ಹೌದ್ರಿ, ಹಾಗೆ ಮಾಡ್ತೀನಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಮೊದಲ ಸುತ್ತಿನ ಕೋವಿಡ್ ಲಸಿಕೆ ಪಡೆದ ನಂತರ ಎರಡನೇ ಸುತ್ತಿನ ಲಸಿಕೆ ಪಡೆಯಲು ಏಕೆ ನಿರ್ಲಕ್ಷ್ಯ? ಕಡೆಗಣಿಸದಿರಿ ಎರಡನೇ ಸುತ್ತಿನ ಕೋವಿಡ್ ಲಸಿಕೆ. ಇದು ಮನುಕುಲಕ್ಕೆ ವೈದ್ಯ ವಿಜ್ಞಾನದ ಕಾಣಿಕೆ. ಎರಡನೇ ಸುತ್ತಿನ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಯುದ್ಧದ ಗೆಲುವು. ಕೋವಿಡ್ಗೆ ಇದು ವಜ್ರ ಕವಚ. ಇದರೊಂದಿಗೆ ಗೆಲುವು ಖಚಿತ. ಕೋವಿಡ್ ಸೋಂಕು ಕಡಿಮೆಯಾಗುವುದು ನೀವು ಜಾಗ್ರತೆಯಿಂದ ಇದ್ದಾಗ ಮಾತ್ರ. ಮಾಸ್ಕ್ ಧರಿಸಿ, ಸ್ವಚ್ಛತೆ ಪಾಲಿಸಿ, ಅಂತರ ಕಾಪಾಡಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು. ABARK ಯೋಜನೆಯಡಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೂ ಅಸಾಂಕ್ರಾಮಿಕ ರೋಗಗಳಿಗೆ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಮಾನಸಿಕ ರೋಗಗಳಿಗೆ ಕ್ಷೇಮ ಕೇಂದ್ರಗಳಲ್ಲಿ ತಪಾಸಣೆ, ಸಲಹೆ, ಚಿಕಿತ್ಸೆ, ಆಪ್ತ ಸಮಾಲೋಚನೆ ಉಚಿತ. ಗರ್ಭಿಣಿ, ಬಾಣಂತಿ ಮತ್ತು ನವಜಾತ ಶಿಶುಗಳ ನೋಂದಣಿ, ಆರೈಕೆ, ಸಲಹೆ, ಚಿಕಿತ್ಸೆ ಉಚಿತ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಮೇಲ್ಮಟ್ಟದ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಎನ್ಎಸ್ವಿ ಪಾಕ್ಷಿಕ ನೋ ಸ್ಕ್ಯಾಲ್ಪಲ್ ವ್ಯಾಸೆಕ್ಟಮಿ ನವೆಂಬರ್ 21 ಡಿಸೆಂಬರ್ 4 ಎನ್ಎಸ್ವಿ ಶಸ್ತ್ರಚಿಕಿತ್ಸೆ ಸರಳ, ಸುಲಭ, ಸುರಕ್ಷಿತ. ಲೈಂಗಿಕತೆಗೆ ಧಕ್ಕೆ ಇಲ್ಲ, ವಿಶ್ರಾಂತಿಯ ಅಗತ್ಯವಿಲ್ಲ. ಎನ್ಎಸ್ವಿಯನ್ನು ಪುನರ್ ಬದಲಾಯಿಸಬಹುದು. ನೆನಪಿಡಿ, ಎನ್ಎಸ್ವಿ ಕೇವಲ ಗರ್ಭಧಾರಣೆಯನ್ನು ತಡೆಗಟ್ಟುತ್ತದೆ, ಲೈಂಗಿಕ ರೋಗಗಳಿಂದ ರಕ್ಷಣೆ ನೀಡುವುದಿಲ್ಲ. ಸ್ವಯಂ ಪ್ರೇರಿತರಾಗಿ ಎನ್ಎಸ್ವಿಗೆ ಒಳಗಾಗಿ. ಪುರುಷರ ಕುಟುಂಬ ಯೋಜನೆಯ ಉಪಾಯ, ಪರಿಪಕ್ವ ಕುಟುಂಬದ ಅಡಿಪಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮಸ್ಕಾರ ಕೇಳುಗರೆ, ಇದು ವಿಜಯಪುರ ಆಕಾಶವಾಣಿ. ಕೇಳುಗರೆ, ಇದೀಗ ಕೇಳಿ ಪ್ರಗತಿಪರ ರೈತರಾದ ಶಿವಶರಣ ಸೌದಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಕೇಳುಗರೆ, ಇದು ವಿಜಯಪುರ ಆಕಾಶವಾಣಿ. ಕೇಳುಗರೆ, ದಿನನಿತ್ಯ ನಾವು ಕಿಸಾನ್ ವಾಣಿ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅನೇಕ ಕೇಳುಗರು ಕಿಸಾನ್ ವಾಣಿ ಕಾರ್ಯಕ್ರಮವನ್ನು ಕೇಳ್ತಿರ್ತಾರೆ. ನಾವು ಈ ಕಾರ್ಯಕ್ರಮದಲ್ಲಿ ಕೃಷಿ ಅಧಿಕಾರಿಗಳನ್ನ, ಕೃಷಿ ತಂತ್ರಜ್ಞರನ್ನ, ಆಧುನಿಕ ಕೃಷಿಯಲ್ಲಿ ಅಳವಡಿಸತಕ್ಕಂಥ ಕಾರ್ಯಚಟುವಟಿಕೆಗಳು, ಆಧುನಿಕ ಒಂದು ಈ ಕೃಷಿಯ ಚಟುವಟಿಕೆಗಳ ಬೇಕಾದಂತಹ ಒಂದು ಯೋಜನೆಗಳಾಗಲಿ, ಮಾರ್ಗದರ್ಶನಗಳಾಗಲಿ, ಇದ್ರ ಬಗ್ಗೆ ಕುರಿತು ನಾವು ಮಾಹಿತಿ ಕೊಡ್ತಾ ಇರ್ತೇವೆ. ಸಂಬಂಧಪಟ್ಟ ಅಧಿಕಾರಿಗಳು ಆಕಾಶವಾಣಿಗೆ ಕರೆಸಿ ನಾವು ನೇರ ಪೂರ್ಣ ಕಾರ್ಯಕ್ರಮದ ಮುಖಾಂತರ ರೈತರಿಗೆ ಒಂದು ಸಲಹೆ ಸೂಚನೆಗಳನ್ನು ಕೊಡುವಂತಹ ಪ್ರಯತ್ನ ಕೂಡ ವಿಜಯಪುರ ಆಕಾಶವಾಣಿ ಕೇಂದ್ರ ಮಾಡ್ತಾ ಇದೆ. ಅದೇ ರೀತಿಯಾಗಿ ಇನ್ನು ಮುಂದೆ ಹೋಗಿ ಹೇಳಬೇಕಂದ್ರೆ ನಮ್ಮ ಆಕಾಶವಾಣಿ ವಿಜಯಪುರ ಕೇಂದ್ರ ಯಾರು ರೈತರು ಇದ್ದ ಹೊಲಕ್ಕೆ ಹೋಗಿ ಅವರಲ್ಲೇ ಹೋಗಿ ಮಾಹಿತಿ ಸಂಗ್ರಹ ಮಾಡಿ ಅವರ ಒಂದು ಕೃಷಿ ಅನುಭವಗಳನ್ನು ತಿಳಿದುಕೊಂಡು ಬಂದು ಆಕಾಶವಾಣಿಯ ಮುಖಾಂತರ ಪ್ರಚಾರ ಮಾಡೋದಕ್ಕೆ, ಒಬ್ಬ ರೈತರ ಒಂದು ಕಾರ್ಯಚಟುವಟಿಕೆಗಳ ಕೃಷಿ ವಿಧಾನಗಳನ್ನು ಕೂಡ ಬೇರೆ ರೈತರಿಗೆ ತಿಳಿಸಿಕೊಡುವಂತಹ ಕೆಲಸ ಈ ಆಕಾಶವಾಣಿ ವಿಜಯಪುರ ಕೇಂದ್ರ ಮಾಡ್ತಾ ಇದೆ. ಇವತ್ತು ನಮ್ಮ ಆಕಾಶವಾಣಿಗೆ ನಮ್ಮ ನಿತ್ಯ ಕೇಳುಗರು ಆದಂತಹ ಶಿವಶರಣ ಸೌದಿಯವರು ಬಂದಿದ್ದಾರೆ. ಇವರು ಕೂಡ ಪ್ರಗತಿಪರ ರೈತರು, ಕೃಷಿಕರು ಕೂಡ ಆಗಿದ್ದಾರೆ. ಬನ್ನಿ, ಇವರು ತಮ್ಮ ಕೃಷಿ ಬದುಕಿನ ಅನುಭವಗಳನ್ನು ಕುರಿತು ನಮ್ಮ ಜೊತೆಗೆ ಮಾತಾಡ್ತಾರೆ, ಹಾಗೆ ಅವರ ಅನುಭವಗಳನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೊತಾರೆ. ಹಾಗಾದ್ರೆ ಬನ್ನಿ, ಇವತ್ತು ನಾವು ಶಿವಶರಣ ಸೌದಿ ಅವರನ್ನು ಪರಿಚಯ ಮಾಡಿಕೊಳ್ತಾ ಅವರ ಪರಿಚಯವನ್ನು ನಾವು ಅವರಿಂದಲೇ ಮಾಡಿಕೊಳ್ಳೋಣ. ನಮಸ್ಕಾರ ಶಿವಶರಣ ಸೌದಿ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ತಾವಾಗಿದ್ದೀರಿ? ನಾವು ಆರಾಮಾಗಿದ್ದೀವಿ. ಶಿವಶರಣ ಸೌದಿ ಅವರೇ, ತಾವು ಒಬ್ರು ಪ್ರಗತಿಪರ ರೈತರು ಅಂತ ಹೇಳಿದ್ರಿ, ಜೊತೆಗೆ ನಮ್ಮ ಆಕಾಶವಾಣಿಯ ಕಾಯಂ ಕೇಳುಗರು. ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳ್ತಾ ಕೇಳ್ತಾ ಅನೇಕ ಸ್ನೇಹಿತರನ್ನು ಕೂಡ ತಾವು ಹೊಂದಿದ್ದೀರಿ, ಅದು ಕೂಡ ತಮಗೆ ಹೇಗೆ ಅನಿಸುತ್ತೆ? ಬಹಳ ಸಂತೋಷ ಅನಿಸುತ್ತೆ ಸರ್. ಆಕಾಶವಾಣಿ ಅಂದ್ರೆ ಒಂದು ನಮ್ಮ ದೇವಾಲಯ ಇದ್ದಂಗೆ ಸರ್. ದೇವಾಲಯ ಅಂತ ಹೇಳ್ತೀರಿ. ಯಾಕಂತಂದ್ರೆ ಇವತ್ತಿನ ಒಂದು ತಂತ್ರಜ್ಞಾನ ಯುಗದಲ್ಲಿ ನಾ ಮುಂದು ತಾ ಮುಂದು ಅನ್ನುವಂತ ಒಂದು ಪರಿಸ್ಥಿತಿ ನಿರ್ಮಾಣದ ಸಂದರ್ಭದಲ್ಲಿ ಆಕಾಶವಾಣಿ ಯಾವ ರೀತಿಯಾಗಿ ತಮ್ಮ ಮೇಲೆ ಪರಿಣಾಮ ಬೀರಿದೆ ಅಂತ ಹೇಳ್ತೀರಿ ಸರ್? ಆಕಾಶವಾಣಿ ಅಂದ್ರೆ ನಾ ಏನ್ ಹೇಳ್ತಾರೆ, ಅದೊಂದು ನಮಗ ಈಗ ನಾವು ಶಾಲೆಯಲ್ಲಿ ಹೋಗಿ ಶಾಲೆ ಕೇಳ್ತೀವಿ ಸರ್. ಆದ್ರೆ ಈಗ ನಾವು ಆಕಾಶವಾಣಿ ಕೇಳೋದ್ರಿಂದ ಶಾಲೆಗೆ ಹೋಗೋ ಅವಶ್ಯನೇ ಇಲ್ಲ ಸರ್. ಶಾಲೆಗೆ ಹೋಗೋ ಅವಶ್ಯ ಯಾಕಿಲ್ಲ ಅಂತ ಕೇಳಿದ್ರೆ ಸರ್, ನಮಗೆ ದಿನನಿತ್ಯ ಯಾರ ಒಬ್ಬ ಪ್ರಗತಿಪರ ರೈತರು ನಮಗೆ ಸಂದರ್ಶನ ಕೊಡ್ತಾನೆ ಇರ್ತಾರೆ, ಅದನ್ನ ನಾವು ಕೇಳ್ತಾನೆ ಇರ್ತೀವಿ. ಅದನ್ನ ಕೇಳಿ ನಾವು ತಿಳ್ಕೊಂಡಿವ್ರಿ ಸರ್. ಅದನ್ನ ಕೇಳಿ ನೀವು ಕೃಷಿಯಲ್ಲಿ ಕಾರ್ಯಚಟುವಟಿಕೆಗಳು ಮಾಡ್ಲಿಕ್ಕೆ ನೀವು ತಿಳ್ಕೊಳ್ತಾ ಇದ್ದೀರಿ? ಓಕೆ, ಒಳ್ಳೆ ವಿಷಯಗಳನ್ನು ತಿಳ್ಕೊಳ್ತಾ ಇದ್ದೀರಿ. ಹಾಗೆ ಶಿವಶರಣ ಸೌದಿ ಅವರೇ, ತಮ್ಮ ಒಂದು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡ್ರಿ. ನಾವು ತಾಜ್ಪುರ ಶಿವಶರಣ ಸೌದಿ ಅಂತ ಸರ್. ಓಕೆ, ನಾವು ಈಗ 6 ವರ್ಷ ಬೇಡ 5 ವರ್ಷ ನಂತರ ನಾ ಕೃಷಿ ಮಾಡಕತ್ತೀನಿ. ಮೊದಲು ನಾನು ಒಂದು 6 ವರ್ಷ ಹೊರಗೆ ಹೋಗಿದ್ದೆ ಸರ್, ದುಬೈಗೆ ಹೋಗಿ. ದುಬೈದಿಂದ ಬಂದ ನಂತರ ನಾ ಈಗ 3-4 ವರ್ಷ ಆಯ್ತು ಕೃಷಿ ಮಾಡಕತ್ತೆ. ಮೊದಲಾದ್ರೂ ಒಬ್ಬರಿಗೆ ಕೂಲಿ ಮಾಡ್ತಾ ಇದ್ದೆ ಸರ್, ನಾನು ನಿಜವಾಗಿ ಹೇಳ್ಬೇಕಂದ್ರೆ ಕೂಲಿ ಮಾಡ್ತಾ ಇದ್ದೆ. ಕೂಲಿ ಮಾಡ್ತಾ ನಾನು ಏನ್ ಮಾಡಿದೆ, ಆ ಕೂಲಿ ಮಾಡೋದು ಬಿಟ್ಟೆ. ಅಂದ್ರೆ ಜೀತ ಕೆಲಸ ಮಾಡ್ತಿದ್ದೆ ಸರ್. ವರ್ಷಕ್ಕೆ ಎಷ್ಟು ಕೊಡ್ತಿದ್ರು, ಒಂದು ವರ್ಷಕ್ಕೆ ನನಗೆ ಎಷ್ಟು ಕೊಡ್ತಿದ್ರಪ್ಪ ಅಂತಂದ್ರೆ ಈಗ ಹೇಳಿದ್ರೆ ಅವ್ರು ನಗತಾರೆ. ನಿಜವಾಗಿ ಹೇಳ್ಬೇಕಂದ್ರೆ ನನಗೆ ಒಂದು ವರ್ಷಕ್ಕೆ 12 ಸಲಿಗೆ ಜೋಳ ಕೊಟ್ಟಾರೆ. ಒಂದು ವರ್ಷಕ್ಕೆ 12 ಸಲಿಗೆ ಜೋಳ. ಇವತ್ತಿನ ಒಂದು ಕಾಲಮಾನ ಕೊಲಿಸಿದ್ರೆ ಒಂದು ದಿನಕ್ಕೆ 12 ಸಲಿಗೆ ಜೋಳ ಬರ್ತಾವೆ. ಈಗ ಒಂದು ದಿವಸಕ್ಕೆ 20 ಸಲಿಗೆ ಕಳಿಸ್ತಿಲ್ರಿ ನಾ, ಈಗ ಅದ್ರದೇನ್ ಸಂಬಂಧ ಇಲ್ರಿ. ಆ 12 ಸಲಿಗೆ ಒಳಗೆ ನಾ ಒಂದು ವರ್ಷ ದುಡ್ದನ್ರಿ. ಹೊಟ್ಟಿ ಕೊಡ್ತಿದ್ರು, ಊಟ ಕೊಡ್ತಿದ್ರಿ, ನಂತರ ಅರಿವಿ ಕೊಡ್ತಿದ್ರು. ಅದು ಕ್ವಾಟ್ರ ಕೊಡ್ಲಿಲ್ಲೇ ಇಲ್ಲ. ನಿಜವಾಗಿ ಹೇಳ್ಬೇಕಂದ್ರೆ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜೀವನ ಮಾಡಿದಿರಿ. ಮಾಡಿನ್ರಿ ಸರ್. ಶಿವಶರಣ ಅವರು ತಾವು ದುಬೈಗೆ ಹೋಗಿದ್ದೀನಿ ಅಂತ ಹೇಳಿದ್ರಿ, ದುಬೈಗೆ ಹೋಗ್ಲಿಕ್ಕೆ ಕಾರಣ ಏನಂತ ಹೇಳ್ತೀರಾ? ಕಾರಣ ಸರ್ ಇದೇ ರೀ, ಮಕ್ಕಳ ಓದು ಅಭ್ಯಾಸಕ್ಕಾಗಿ ನಾ ದುಬೈಗೆ ಹೋದೆ. ನಿಜವಾಗಿ ಹೇಳ್ಬೇಕು, ಅಲ್ಲಿ ಒಂದು ಪರಿಸ್ಥಿತಿ, ಅಲ್ಲಿ ಒಂದು ವಾತಾವರಣ ಹೇಗಿದೆ? ಅಲ್ಲಿ ವಾತಾವರಣ ನೋಡಿದ್ರೆ ಸರ್, ಅಲ್ಲಿ ನಾವು ಜೀವನದಾಗ ನೋಡಿದಾಗ ಹೋಗ್ಲೇಬಾರ್ದು. ಯಾಕಂತ ಕೇಳಿದ್ರೆ ಸರ್, ಪರಿಸ್ಥಿತಿ ಗಂಭೀರ ಇರ್ತದ. ನಮಗ್ ಇಲ್ಲಿ 2006 ನಾ ದುಬೈಗೆ ಹೋದೆ. ಅಲ್ಲಿ ಹೋದ ಕೂಡಲೇ ನನಗೆ ಒಂದು ತಿಂಗಳಿಗೆ 10,000 ರೂಪಾಯಿ ಪಗಾರ ಸಿಗಲಾಗಿತ್ತು. ಮತ್ತೆ ಇಲ್ಲಿ 100 ರೂಪಾಯಿ ಕೊಡ್ತಿದ್ರಿ ಯಾರೋ ನನಗೆ, ಅಲ್ಲಿ 10,000 ರೂಪಾಯಿ ಸಿಗಾಗಿತ್ತು. ಆ ತೊಂದರೆಗಾಗಿ ನಾ 6 ವರ್ಷ ದುಬೈ ಮಾಡಿದೆ. 6 ವರ್ಷ ದುಬೈ ಮಾಡಿ ಮಗ ಒಬ್ಬ ಡಿಪ್ಲೊಮಾ ಕಲ್ತ್ರಿ, ಒಬ್ಬ ಮಗ ಐಟಿ ಮಾಡ್ಯಾನ್ರಿ. ಆದ್ರೆ ನಾವು ಮಗ ಡಿಪ್ಲೊಮಾ ಮುಗಿಸಿ ಅವ ನೌಕರಿ ಮಾಡೋ ಪೊಸಿಷನ್ಗೆ ಬಂದನ್ರಿ. ಆದ್ರೆ ದೇವ್ರ ದಯ ಇದ್ರ ನಾವು ಮಾಡೀವಂತ ಹೇಳಂಗಿಲ್ರಿ, ದೇವ್ರ ಬೇಕ್ರಿ ಮೊದಲು. ಒಳ್ಳೆಯದು ಶಿಷ್ಯರನ್ನ ಅವರೇ, ನಾವು ಪಾಲಕರಾದ ಮೇಲೆ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕೊಟ್ಟು ಒಂದು ಹಂತಕ್ಕೆ ತರುವುದು ಪ್ರತಿಯೊಬ್ಬ ತಂದೆ ತಾಯಿಗಳ ಜವಾಬ್ದಾರಿ. ತಾವು ತಂದೆ ತಾಯಿಯಾಗಿ ಮಕ್ಕಳಿಗೆ ಒಂದು ಜವಾಬ್ದಾರಿಯಿಂದ ಒಂದು ಕಾರ್ಯನಿರ್ವಹಿಸಿ ಮಕ್ಕಳ ಶಿಕ್ಷಣ ಗುಣಮಟ್ಟದ ಬಗ್ಗೆ ಸಾಕಷ್ಟು ನೀವು ಸಹಾಯ ಮಾಡಿದ್ದೀರಿ. ಅವರಿಗೆ ಒಂದು ಶೈಕ್ಷಣಿಕವಾಗಿ ಕೂಡ ಅವರು ಬೆಳವಣಿಗೆ ಆಗಲಿಕ್ಕೆ ಸಾಕಷ್ಟು ಸಹಾಯ ಮಾಡಿದ್ದೀರಿ. ಅದೇ ರೀತಿಯಾಗಿ ನೀವು ದುಬೈಗೆ ಹೋದಿರಿ, ಅಲ್ಲಿ ದುಡಿದಿರಿ, ವಾಪಸ್ ಪುನಃ ಬಂದ್ರಿ. ಬಂದ ನಂತರ ಈ ನಿಮ್ಮ ಊರಿನಲ್ಲಿ ನಿಮ್ದೇ ಆದಂತಹ ಸ್ವಂತ ಜಮೀನು ಹೊಂದಿದ್ದೀರಿ? ನೀವು ಹೊಂದಿದ್ದೀವಿ ಸರ್. ಎಷ್ಟು ಎಕರೆ ಇದೆ ನಿಮಗೆ? ಫಸ್ಟ್ 8 ಎಕರೆ ರೀ. ನಾನು ದುಬೈಗೆ ಹೋದ 4 ಎಕರೆ ತಗೊಂಡಿವಿ. 4 ಎಕರೆ ಮತ್ತೆ ನೀವು ಕೊಂಡ್ಕೊಂಡ್ರಿ, ಆದ್ರೆ ಅದ್ರ ಹೊಟ್ಕೊಂಡು 12 ಎಕರೆ ರೀ ಟೋಟಲ್. ಇವಾಗ ಈಗ 12 ಎಕರೆ ಜಮೀನು, 3 ಮಂದಿ ಅಣ್ಣ ತಮ್ಮ ಅಂತ ಹೇಳಿದ್ರಿ. ಸೊ ಹುಟ್ಟರು ಕೂಡಿ ಇದ್ದೀರಾ ಅಥವಾ ಬೇರೆ ಬೇರೆ ಆಗಿದ್ದೀರಾ? ಡಿವೈಡ್. ಈಗ ಬೇರೆ ಆಗಿದ್ದೀರಿ ಅಂತ ಹೇಳಿದ್ರೆ, ಈಗ ನಿಮ್ಮ ವೈಯಕ್ತಿಕ ಕುಟುಂಬದ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ಮನೆಯಲ್ಲಿ ಯಾರ್ಯಾರು, ಎಷ್ಟು ಜನ ಇದ್ದೀರಿ? ನಾವು 4 ಜನ ರೀ. 4 ಜನ ಇದ್ದು ಯಾರ್ಯಾರು ಅಂತ ಹೇಳ್ತೀರ? ನಮ್ಮ ಕುಟುಂಬ ರೀ, ನಮ್ಮ 2 ಮಕ್ಕಳು. 2 ಮಕ್ಕಳು, 2 ಗಂಡು ಮಕ್ಕಳು, ನೀವು, ನಿಮ್ಮ ಕುಟುಂಬ. ಅಂದ್ರೆ ಚಿಕ್ಕ ಸಂಸಾರ, ಚೊಕ್ಕ ಸಂಸಾರ, ಬಹಳಷ್ಟು ಚಂದ ಇದೆ. ಅದೇ ರೀತಿಯಾಗಿ ನೀವು ಕೃಷಿ ಚಟುವಟಿಕೆ ಮಾಡ್ತಾ ಇದ್ದೀರಿ. ಈಗ ಒಂದು 12 ಎಕರೆ ಜಮೀನು ಅಂತ ಹೇಳಿದ್ರಿ, ನಿಮ್ಮ ಸ್ವಂತದ ಜಮೀನು 12 ಎಕರೆ. ಸೊ 12 ಎಕರೆ ಜಮೀನಲ್ಲಿ ಯಾವ ರೀತಿಯಾಗಿ ಕಾರ್ಯ ಚಟುವಟಿಕೆಗಳನ್ನ ಹಮ್ಮಿಕೊಂಡಿದ್ದೀರಾ? ಯಾವ ರೀತಿಯಾಗಿ ಬೆಳೆ ಬೆಳೀತಾ ಇದ್ದೀರಾ? ಅದು ನೋಡ್ರಿ ಸರ್, ನಾವು ದುಬೈದಾಗ ಇದ್ದಾಗ ನಮ್ಮ ತಮ್ಮವರು ದ್ರಾಕ್ಷಿ ಹಚ್ಚಿದ್ರಿ, ಬಂದ ಕೂಡಲೇ ಡಿವೈಡ್ ಮಾಡಿದ್ರು. ಒಂದ ವರ್ಷ ಬೆಳೆ ತೆಗೆದವ್ರಿ ಇಬ್ಬರು ಕೂಡಿ, ಮರ ವರ್ಷ ನಾವು ಡಿವೈಡ್ ಆಯ್ದ್ರಿ. ಹೋದ ಸಲ ನಾವು ಡಿವೈಡ್ ಮಾಡಿ ಕೆಲಸ ಮಾಡಕತ್ತೀವ್ರಿ. ಅವ್ರಿಗೆ 1 ಎಕರೆ ಅದ್ರಿ, ನಮಗ್ 1 ಎಕರೆ ಅದ್ರಿ. ದ್ರಾಕ್ಷಿ ರೀ ಇದ್ದಿದ್ರಿ, ನಮ್ಮ ದೊಡ್ಡವ್ರಿಗಿಂತ ಇನ್ನೇನು ಕೊಟ್ಟಿಲ್ರಿ ಅವ್ರಿಗೆ, ಅವ್ರು ಬಂದಿಲ್ಲ, ಅವ್ರು ಬೇರೆ ಊರಾಗದಾರ್ರಿ, ಅವ್ರಿಗೆ ಇನ್ನೂ ನಾವು ಕೊಟ್ಟಿಲ್ಲ. ಅವ್ರು ಬಂದ್ರೆ ಅವ್ರು ತಗೋ ಅಂತ ಹೇಳಿದ್ರಿ, ಸ್ವಲ್ಪ ಸಾಲ ಬಲ ಇತ್ತರಿ, ಅದರಿಂದ ಅವ್ರು ಬಂದಿಲ್ಲ. ಈ ವರ್ಷ ಅವ್ರು ಕೊಡ್ತೀವ್ರಿ. ಓಕೆ, ಅಂದ್ರೆ ಈಗ ನೀವು ಈಗ ಒಟ್ಟಾಗಿ ಕೃಷಿ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಓಕೆ, ತಮ್ಮ ಪಾಲಿಗೆ 12 ಎಕರೆ ಜಮೀನು ಬಂದಿದೆ. ಸೊ 12 ಎಕರೆ ಜಮೀನಲ್ಲಿ ಏನೇನು ಬೆಳಿತೀರ ತಾವು? ನಾವು ದ್ರಾಕ್ಷಿ ರೀ, ಫಸ್ಟ್ ದ್ರಾಕ್ಷಿ ಐತ್ರಿ ಸರ್. ದ್ರಾಕ್ಷಿ ರೀ, ಮೆಕ್ಕೆಜೋಳ, ತೊಗರಿ, ಜೋಳ, ಸೂರ್ಯಕಾಂತಿ ಎಲ್ಲ ಬೆಳಿತೀವಿ. ಎಲ್ಲಾ ರೀತಿ ಬೆಳೆಗಳನ್ನು ಬೆಳಿತೀರಿ? ತೊಗರಿ ಬೆಳಿತೀರಿ, ದ್ರಾಕ್ಷಿ ಬೆಳಿತೀರಿ, ದಾಳಂಬಿ ಬೆಳಿತೀರಿ, ಸೂರ್ಯಪಾನ ಬೆಳಿತೀರಿ. ಸೊ ಎಲ್ಲಾ ಈ ಬೆಳೆಗಳಲ್ಲಿ ಅತ್ಯಂತ ನಿಮಗೆ ಪ್ರಮುಖ ಬೆಳೆ ಅನಿಸಿದ್ದು ಯಾವುದು, ಅಥವಾ ಹೆಚ್ಚು ನಿಮಗೆ ಒಂದು ಲಾಭವನ್ನು ಕೊಡತಕ್ಕಂತ ಬೆಳೆ ಯಾವುದು ಅಂತ ಅನಿಸಿದೆ ನಮಗೆ ಸರ್? ದ್ರಾಕ್ಷಿ ರೀ. ದ್ರಾಕ್ಷಿ ಬಹಳಷ್ಟು ಲಾಭ. ಯಾಕಂದ್ರೆ ಸಾಮಾನ್ಯವಾಗಿ ನಮ್ಮ ವಿಜಯಪುರ ಜಿಲ್ಲೆ ಇಂಡಿ ಭಾಗದಲ್ಲಿ ಅಥವಾ ಸಿಂದಗಿ ಈ ಕಡೆ ಭಾಗದಲ್ಲಿ ಬಂದ ಹೊತ್ತಿನಾಗ ಸೊ ಸಾಕಷ್ಟು ಜನ ದಾಳಂಬಿ ಮತ್ತು ದ್ರಾಕ್ಷಿಗಳನ್ನು ಹೆಚ್ಚಾಗಿ ಬೆಳೀತಾ ಇರ್ತಾರೆ. ನೀವು ಕೂಡ ದ್ರಾಕ್ಷಿ ಬೆಳೆಯನ್ನು ಬೆಳಿತೀರಿ ಅಂತ ಹೇಳಿದ್ರಿ. ಸೊ ದ್ರಾಕ್ಷಿ ಬೆಳೆ ಬೆಳೆಯುವುದರಿಂದ ನಿಮ್ಗೆ ಆರ್ಥಿಕವಾಗಿ ಕೂಡ ನೀವು ಸಬಲರಾಗ್ತಾ ಇದ್ದೀರಿ. ಒಂದು ಎಕರೆಗೆ 1 ವರ್ಷಕ್ಕೆ ನೀವು ದ್ರಾಕ್ಷಿ ಬೆಳೆಯಿಂದ ಎಷ್ಟು ಲಾಭ ತೆಗಿತೀರಿ ಸರ್? ಕನಿಷ್ಠ ಪಕ್ಷ ಆದ್ರೆ ನೋಡ್ರಿ ಸರ್, 6-7 ಲಕ್ಷ ಸಿಗ್ತದ್ರಿ ಒಂದು ವರ್ಷಕ್ಕೆ. 1 ಎಕರೆ ಎಲ್ಲ ಖರ್ಚು ವೆಚ್ಚ ತೆಗೆದೆ ಇಲ್ರಿ, ಪೂರ್ತಿ ಹಿಡಿದಿಲ್ಲ, ಎಲ್ಲ ಹಿಡಿದ್ರಿ. ಆದ್ರೆ ಖರ್ಚು ನಾವು ತೆಗಿಬೇಕಲ್ರಿ, ಮಳೆ ಆದ್ರೆ 1 ಲಕ್ಷ ರೂಪಾಯಿ ಖರ್ಚು ಬರುತ್ತಾರೆ, 6 ಲಕ್ಷ ರೂಪಾಯಿ ಅಂತೂ ನೆಟ್ ಇನ್ಕಮ್ ಆಗುತ್ತಾರೆ. 1 ಎಕರೆದಿಂದ ನೆಟ್ ಇನ್ಕಮ್ ಆಗುತ್ತೆ. ದ್ರಾಕ್ಷಿ ಬೆಳಿತೀನಿ ಅಂತ ಹೇಳಿದ್ರೆ 12 ಎಕರೆದಲ್ಲಿ ದ್ರಾಕ್ಷಿಯನ್ನು ಬೆಳಿತಾ ಇಲ್ಲ ನೀವು? ಇಲ್ರಿ, ಒಟ್ಟು 2 ಎಕರೆ. 2 ಎಕರೆ ಬೆಳಿತಾ ಇದ್ದಾರೆ. ಸೊ ಇನ್ನು 10 ಎಕರೆದಲ್ಲಿ ಏನೇನು ಮಾಡ್ತಾ ಇದ್ದೀರಿ? ತೊಗರಿ ಬೆಳಿತೀರಿ, ಜೋಳ, ಸ್ವಲ್ಪ ಸೂರ್ಯಕಾಂತಿ, ಮತ್ತು ಮೆಕ್ಕೆಜೋಳ ಇವೆಲ್ಲ ಹಾಕೋತೀವಿ. ಸೊ ಈಗ ನಿಮ್ಗೆ ಯಾಕಂದ್ರೆ ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಪ್ರತಿಯೊಂದಕ್ಕೊಂದು ನೀರಿನ ಮೂಲ ಅಂತ ಬೇಕಾಗುತ್ತೆ. ನಾವು ಮಳೆ ಆಶ್ರಯ ಇದೆ, ಮಳೆ ಆಶ್ರಯ ಇದೆ. ಒಣ ಬೇಸಾಯವನ್ನ ಅವಲಂಬಿಸಿದ್ರೆ ಅಥವಾ ಬೋರ್ ಬೇಸಾಯ ಬೋರ್ ಇಲ್ಲ, ದ್ರಾಕ್ಷಿ ಮಾತ್ರ ನೀರಾವರಿ ಮಾಡ್ತಾ ಇದ್ದಾರೆ. ನಿಮ್ಮ ತೋಟದಲ್ಲಿ ಎಷ್ಟು ಬೋರ್ ಇದೆ? ಒಂದ್ ಬೋರ್ ಇದೆ, ಬಾವಿ ಇಲ್ಲ. ಇಲ್ಲ, ಸೊ ಬೋರ್ ಅನ್ನು ನೀವು ಈಗ ಬೋರ್ ಇದೆ ಅಂತ ಹೇಳಿದಿರಿ, ಸೊ ಅದನ್ನು ಬಾವಿಗೆ ಬಿಟ್ಟು ನೀರು ಉಪಯೋಗ ಮಾಡ್ಕೊಳ್ತೀರಾ ಅಥವಾ ಅದನ್ನ ಡೈರೆಕ್ಟ್ ಡ್ರಿಪ್ ಇರಿಗೇಷನ್? ಡ್ರಿಪ್ ಇರಿಗೇಷನ್ ಮಾಡ್ಬಿಟ್ಟು ನೀರಾವರಿ ಮಾಡ್ತಾ ಇದ್ದಾರೆ. ಡೈರೆಕ್ಟ್ ಓಕೆ. ಈಗ ನೀವು 2 ಎಕರೆ ದ್ರಾಕ್ಷಿ ಹಚ್ಚಿದಿರಿ, ಅದನ್ನ ನೀರಾವರಿ ಮುಖಾಂತರ ಇದು ಮಾಡ್ತಾ ಇದ್ದಾರೆ, ಇನ್ನು 10 ಎಕರೆಗಳನ್ನ ಒಣ ಬೇಸಾಯವಾಗಿ ಉಪಯೋಗಿಸ್ತಾ ಇದ್ದಾರೆ. ಮತ್ತೆ ಈಗ ನೀವು ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಇರುವಾಗ ನಿಮ್ಮ ಮನೆಯಲ್ಲಿ ನಿಮಗೆ ಕೃಷಿಗೆ ಸಂಬಂಧಪಟ್ಟಂತ ಸೊ ನಿಮ್ಮ ಕುಟುಂಬ ಯಾವ ರೀತಿಯಾಗಿ ನಿಮಗೆ ಸಹಕಾರ ನೀಡ್ತಾರೆ? ಪ್ರತಿಯೊಂದಕ್ಕೂ ಅವರು ಸಹಾಯ ಮಾಡ್ತಾರೆ. ಯಾಕಂತಂದ್ರೆ ಇವತ್ತಿನ ಒಂದು ವಾತಾವರಣದಲ್ಲಿ ನಾನು ಹೆಚ್ಚು ನೀನು ಹೆಚ್ಚು ಅನ್ನೋದು ಕೌಟುಂಬಿಕ ಸಮಸ್ಯೆಗಳು ಇದ್ದೇ ಇರುತ್ತೆ. ಅಂತ ಒಂದು ಸಂದರ್ಭದಲ್ಲಿ ತಮ್ಮ ಮನೆಯವರು ತಮ್ಗೆ ಯಾವ ರೀತಿಯಾಗಿ ಸಾಥ್ ಕೊಟ್ಟು ಅಂದ್ರೆ ನಿಮ್ ಜೊತೆಗೆ ಕೂಡಿಕೊಂಡು ಕೃಷಿ ಚಟುವಟಿಕೆಗಳಿಗೆ ಸಹಾಯ ಮಾಡ್ತಾರೆ, ಅಥವಾ ಒಂದು ನೋಡಿ ಒಂದು ಜೀವನದಲ್ಲಿ ಮುಂದೆ ಬರಬೇಕಪ್ಪ ಅಂದ್ರೆ ಪ್ರತಿಯೊಬ್ಬರದು ಹೊಂದಾಣಿಕೆ ಮನೋಭಾವ ಬೇಕಾಗುತ್ತೆ. ಅಂತ ಒಂದು ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ನಿಮಗೆ ಒಂದು ಸಪೋರ್ಟ್ ಇದೆ, ಒಂದು ನಿಮ್ಗೆ ಸಹಾಯ ಮಾಡ್ತಾರೆ? ನಾವು ಮನ್ಕೊಂಡಿದ್ರು ಅವ್ರು ಹೇಳ್ತಾರೆ ಮೊದಲು ಮನ್ಯಾಗ ನಮ್ಮ ಹೆಣ್ಮಕ್ಳು ಮಗಾರೆ ಈಗ ಇನ್ನೂ ಅಂತೂ ನೌಕರಿ ಹೋಗುತ್ತೆ ಪೊಲೀಸ್ ಎಂದಾಗಲ್ಲಾನ್ರಿ, ಆದ್ರೆ ಇನ್ನೂ ಅವ್ನು ಇಲ್ಲೇ ನಮ್ಮ ಅಂತೇಳಿ ಅದಾನ್ರಿ, ಕೃಷಿ ಮಾಡ್ತಾನೆ ಅವನು, ಆದ್ರೆ ಅವ್ನು ನೌಕರಿನ ಒಲ್ಲ ಅಂತಾನ್ರಿ, ಆದ್ರೆ ನಾವು ಒತ್ತಾಯ ಮಾಡಕ್ ಹತ್ತೀವ್ರಿ ಅವನಿಗೆ. ಆದ್ರೂ ಅವ ಏನ್ ಮಾಡ್ತಾನ್ರಿ, ಈಗ ಅವನು ಹೇಳ್ತಾನ, ಅವರು ಹೇಳ್ತಾರ, ನನ್ನ ಎಬ್ಬಿಸ್ತಾರ್ರಿ ಅವ್ರು. ಎಬ್ಬಿಸಿದ ಕೂಡಲೇನ ಅವ್ರ ಕೆಲ್ಸಕ್ಕೆ ನಾವು ಹೋಗ್ತೀವ್ರಿ, ಆಮೇಲೆ ಕೆಲ್ಸಕ್ಕೆ ಹೋಗ್ತೀವ್ರಿ. ಕೆಲ್ಸಕ್ಕೆ ಹೋದ ನಂತರ ಎಲ್ಲರೂ ಕೂಡಿ ನಾವ್ ಏನ್ ಮಾಡ್ಬೇಕಾಗಿತ್ತು, ಮೇವು ಮಾಡ್ಬೇಕಾಗಿತ್ತು ಅಂದ್ರೆ ಎಲ್ಲರೂ ಕೂಡ ಮಾಡೋರಿ, ಅದಕ್ಕೆ ನಾವು ಗೊಬ್ಬರ ಹಾಕಬೇಕಾಗಿತ್ತು ಅಂದ್ರೆ ಎಲ್ಲರೂ ಕೂಡ ರೀ. ಮತ್ತೆ ನಾವು ಇವತ್ತು ಅದನ್ನ ಚಾಟ್ನಿ ಮಾಡಬೇಕಾಗಿತ್ತು ಅಂದ್ರೆ ನಾವು 3 ಮಂದಿ ಒಟ್ಟಿಗೆ ಹೋಗಿ ಎಲ್ಲರೂ ಕುಡ್ಕೊಂಡು ಕೆಲಸ ಮಾಡ್ತಾರೆ, ಚಾಟ್ನಿ ಮಾಡೋದು. ಕೆಲವೊಂದು ಸಂದರ್ಭದಲ್ಲಿ ನೀವೇ ಆಗಿ ಸ್ವಂತ ಕೆಲಸ ಮಾಡ್ತಿರೋ, ಆಳುಗಳು ಹಚ್ಚಿ ಕೆಲಸ ಮಾಡಿಸ್ಕೋತಿರೋ? ನಾವು ಮಾಡ್ಬೇಕಂದ್ರೆ ರೀ ಪ್ರತಿ ಕೆಲಸ ಎಲ್ಲ ನಾವು ಮಾಡ್ತೀವಿ, ಚಾಟ್ನಿನೂ ನಾವು ಮಾಡ್ತೀವಿ, ಅದಕ್ಕೆ ಬಣ್ಣ ಹಚ್ಚೋದು ಬರ್ತದ್ರಿ, ಧಾರ್ಮಿಕ ಸಂಸ್ಥರ ಅದಕ್ಕೆ ಮಾತ್ರ ಆಳುಗಳು ತಗೋತೀವಿ, ಆಳುಗಳು ಹಚ್ತಾರೆ. ಉಳಿದಕ್ಕೆ ಮಾತ್ರ ಅದಕ್ಕೂ ಆಳುಗಳು ತಗೊಂಡಿಲ್ರಿ, ತಗೊಂಡಿಲ್ರಿ. ಯಾಕಂತ ಕೇಳ್ರಿ, ಈಗ ಮನ್ಯಾಗ ನಾವು 3 ಮಂದಿ ಮೂರು ಮಂದಿ ಕೂತ್ ನಾವು ಮತ್ತೊಂದು ಆಳು ಹಚ್ಚಿದೀವಿ ಅಂದ್ರೆ ನಮ್ಮ ಬೇಸಾಯ ನಾವು ರೈತರ ಮುಂದೆ ಯಾವಾಗ ಹೋಗ್ಬೇಕ್ರಿ? ಹೌದು, ನಮ್ಮ ಕೆಲಸಗಳನ್ನ ನಾವು ಮಾಡ್ಕೋಬೇಕು. ಯಾಕಂತಂದ್ರೆ ಇವತ್ತಿನ ಒಂದು ತಂತ್ರಜ್ಞಾನದ ಯುಗದಲ್ಲಿ ಸಾಕಷ್ಟು ತಂತ್ರಜ್ಞಾನಗಳು ಬಂದಿದ್ದಾವೆ. ಅಂತ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಕೂಡ ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗಿರೋದಿಲ್ಲ, ಅಂದ್ರೆ ಅವ್ರ ಮೇಲೆ ಅವಲಂಬಿತವಾಗಿರದೇನೆ. ಸೊ ನಮ್ಮ ಕೆಲಸ ನಾವೇ ಮಾಡ್ಕೊಳ್ತಾ ಹೋಗೋದು, ನಮ್ಮ ಹೊಲದ ಕೆಲಸ, ನಮ್ದು ದನ ಕೆಲಸ, ನಮ್ದು ಮೇವು, ನೀರು ಉಣಿಸೋದು, ಕಣ್ಣಿಗೆ ಕಟ್ ಮಾಡೋದು, ಕಿತ್ತುದು, ಹಾಕುವುದು, ಏನೋ ಒಂದು ಕೆಲಸ ಇದ್ರು ಕೂಡ ನಮಗೆ ಆಗದೇ ಇರುವಂತ ಕೆಲಸವನ್ನು ನಾವು ಆಳುಗಳ ಮುಖಾಂತರ ಮಾಡಿಸಬೇಕಾಗುತ್ತೆ. ಸೊ ಇಂತ ಸಂದರ್ಭದಲ್ಲಿ ಕೂಡ ನೀವು ಅದೇ ಒಂದು ನಿಯಮವನ್ನು ಪಾಲಿಸ್ತಾ ಇದ್ದೀರಾ. ಈಗ ಕೃಷಿ ಮಾಡ್ತಾ ಮಾಡ್ತಾ ತಾವು ಜಮೀನಿನಲ್ಲಿ ಏನಾದ್ರೂ ನೀವು ದನಕರುಗಳನ್ನು ಸಾಕೊಂಡಿದ್ದಾರೆ? ಒಂದು ಎಮ್ಮೆ ಇದೆ ಸರ್, ಹೈನುಗಾರಿಕೆ ಮಾಡ್ತಾ ಇದ್ದಾರೆ. ಎಮ್ಮೆ ನಿಮ್ಗೆ ಹಾಲು ಎಷ್ಟು ಕೊಡ್ತಾವೆ ಒಂದಿನಕ್ಕೆ? ಬೆಳಿಗ್ಗೆ 4 ಲೀಟರ್, ಸಾಯಂಕಾಲ 3 ಲೀಟರ್. ಒಂದ್ ದಿನಕ್ಕೆ ಟೋಟಲ್ 7 ಲೀಟರ್ ಹಾಲು ಕೊಡ್ತೇವೆ. ನಾವು ಮುಂಜಾನೆ 3 ಲೀಟರ್ ಹಾಕ್ತೀವಿ. ಎಲ್ಲಿಗೆ ಹಾಕ್ತೀರಿ? ಹೋಟೆಲ್ಗಳಿಗೆ ಹಾಕ್ತೀರಿ? ಊರುಗಳಿಗೆ ಹಾಕ್ತೀರಿ? ಉಳಿದೇನೈತ್ರಿ, ಸಾಯಂಕಾಲ ಮತ್ತೆ 3 ಲೀಟರ್ ಹಾಕಿದ್ರೆ 1 ಲೀಟರ್ ಉಳಿತಾವ್ರಿ. 1 ಲೀಟರ್ ನಮಗೆ ಮಕ್ಕಳು ನಾವು ತಿಂತೀವ್ರಿ. ರಾತ್ ಸಾಯಂಕಾಲ 3 ಲೀಟರ್ ಹಿಡ್ತದ್ರಿ. 2 ಲೀಟರ್ ಹೆಪ್ಪ ಹಾಕ್ತಿವ್ರಿ, ಮುಂಜಾನೆ ಮೊಸರು ಮಾರ್ತಿವ್ರಿ, 1 ಲೀಟರ್ ಅಂತ ತಿಂದ್ ಬಿಡ್ತಿವ್ರಿ. ಉಳಿದೇನಿಲ್ರಿ, ಸ್ವಲ್ಪ ದಿನಾಲು ಇಲ್ಲಂದ್ರೆ ಒಂದ್ 1/2 ಕೆಜಿ ಬಣ್ಣ ಬರ್ತದೆ, ಅಂದ್ರೆ 1.25 ಗ್ರಾಮ್ ಪ್ಯಾಂಡಿ ಬರ್ತದ್ರಿ ಡೈಲಿ 2 ಲೀಟರ್ ಹಿಂದ್ರಿ. ಅದನ್ನಂತ ನಾವು ಯಾರಿಗಾರೆ ನಮ್ಮ ಇಲ್ಲಿಗೆ ನಾವು ಬೇಕಾದ್ರೆ ನಾವ ತಿಂದ್ ಬಿಡ್ತೀವ್ರಿ ಸರ್. ಲಾಭ ಇದೆ ಸರ್. ಯಾಕಂತಂದ್ರೆ ನೋಡಿ, ಒಂದ್ ಎಮ್ಮೆ ಅಂದ್ಮೇಲೆ ಬರೀ ಹಾಲು ಮಾತ್ರ ಕೊಡೋದಿಲ್ಲ, ಅದ್ರ ಜೊತೆಗೆ ಸಗಣಿ ಕೊಡ್ತೀವಿ. ಸೊ ಅದನ್ನ ನಾವು ಕೂಡ ನಾವು ಈಗ ಸಾವಯವ ಕೃಷಿಯಲ್ಲಿ ಕೂಡ ಸಾವಯವ ಮಾಡ್ಬೇಕು. ಈಗ ನೀವು ಕೃಷಿ ಇದಕ್ಕೆ ಬಂದ ಹೊತ್ನಾಗ ಈಗ ಸರ್ಕಾರಿ ಗೊಬ್ಬರ, ಸಾವಯವ ಗೊಬ್ಬರ ಈ ತರ ಇದ್ದ ಹೊತ್ನಾಗ ನೀವು ನಿಮ್ಮ ತೋಟಕ್ಕೆ ಯಾವ ರೀತಿಯಾದಂತ ಗೊಬ್ಬರವನ್ನು ಹೆಚ್ಚು ಉಪಯೋಗ ಮಾಡ್ತಾ ಇದ್ದೀರಿ? ನಾವು ಸ್ವಂತ ಸಾವಯವ ಸ್ವಂತ ಸಾವಯವ ಮಾಡ್ತಾ ಇದ್ದೀರಿ. ಅಕಸ್ಮಾತ್ ಏನೋ ಹೇಳಿದ್ರೆ DAP ಬಳಸ್ತೇನೆ, ಹೊರತಾಗಿ ಮತ್ತೊಂದು ಯಾವ್ದು ಗೊಬ್ಬರ ಬಳಸಿಲ್ಲ. ಹೇಳಿ ಶಿವಶರಣ ಅವರೇ, ತಾವು 8 ವರ್ಷದಿಂದ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಇದ್ದೀರಿ? 3 ವರ್ಷದಿಂದ. ಈ 3 ವರ್ಷದ ತಮ್ಮ ಕೃಷಿಯ ಅನುಭವದಲ್ಲಿ ಸರ್ಕಾರಿ ಗೊಬ್ಬರ ಉಪಯೋಗ ಮಾಡೋದ್ರಿಂದಾನೇ ಹೆಚ್ಚು ಲಾಭ ಬರ್ತೈತೆ ಅಥವಾ ಸಾವಯವ ಕೃಷಿ ಗೊಬ್ಬರಗಳನ್ನು ಯೂಸ್ ಮಾಡೋದ್ರಿಂದ ಹೆಚ್ಚು ಲಾಭ ಬರ್ತದೆ ಅಂತೀರಿ? ಅದು ರಾಸಾಯನಿಕದಿಂದ ಲಾಭ ಹೆಚ್ಚು ಬರ್ತದ್ರಿ, ಶಕ್ತಿ ಬರಂಗಿಲ್ರಿ. ಮನುಷ್ಯನಲ್ಲಿ ಶಕ್ತಿ ಎಂಬುದು ಕಳ್ಕೊಂಡ್ಬಿಡ್ತೀವಿ ಸರ್. ರಾಸಾಯನಿಕ ನಾವು ಸರಿ ಬಳಸಿದ್ರ ಶಕ್ತಿನ ಕಳ್ಕೊಂಡ್ಬಿಡ್ತೀವಿ. ಅದು ಅಲ್ಪಕಾಲಿಕ ಅಂದ್ರೆ ಅವಾಗೇನು ಶಕ್ತಿ ಇರ್ತದೆ ಅವಾಗಷ್ಟೇ ಸ್ವಲ್ಪ ಶುಭ್ರವಾಗಿ ದೊಡ್ಡದಾಗಿ ಬಹಳಷ್ಟು ಆದಾಯ ಬರ್ತದೆ. ಸೊ ಸ್ವಲ್ಪ ಅದು ಶಕ್ತಿ ಕುಂದಿದ ನಂತರ ಅದು ಅವನತಿಯ ತಸ್ಸಾಗುತ್ತ. ಈಗ ನಾವು ತಿಪ್ಪಿ ಗೊಬ್ಬರ ಹಾಕಿದ್ವಿ, ಹೊಲಕ್ಕೆ ತಿಪ್ಪಿ ಗೊಬ್ಬರ ಹಾಕಿ ನೋಡ್ರಿ, 3 ವರ್ಷ ಕೊಡ್ತಾರೆ. 3 ವರ್ಷ ಕೊಡ್ತೈತಿ. ಈ ಒಂದು ಸಾವಯವ ಕೃಷಿ ಒಂದು ತಾಕತ್ತು ಹಾಗಿದೆ ಅಂತ ಹೇಳ್ತೀರಿ? ಸಾವಯವದಿಂದ ಅದು ತಾಕತ್ತದ್ರಿ. ಯಾಕಂದ್ರೆ ಸಾವಯವ ಮಾಡೋದ್ರಿಂದ ನಾವು ಶಕ್ತಿ ಬರ್ತದ್ರಿ. ಈ ಒಂದು ಎಮ್ಮಿ ನಾವು ಮಾಡ್ತೀವ್ರಿ, ಎಮ್ಮಿ ಮೇಸಿ ಏನ್ ಮಾಡ್ತಾರೆ, ಎಮ್ಮಿ ತಾಕತ್ ಕಾಲ ರಗಡಿರ್ತದ್ರಿ, ಹಿಂಡುದಿಲ್ಲ. ಯಾಕೆ ಅದು ಸಾವಯವ ಮೇದಿಲ್ಲ. ಸಾವಯವ ಗೊಬ್ಬರದಿಂದ ಕಣಕಿನ ತಿಂದಿಲ್ಲ, ಅದು ರಾಸಾಯನಿಕದಿಂದ ಕಣಕಿ ತಿಂದಿರ್ತದ್ರಿ. ಅದು ಹಾಲು ಕೊಡಕ್ ಸಾಧ್ಯನೇ ಸಾಧ್ಯನಿಲ್ಲ. ಹಾಲು ಕೊಟ್ರು ತಾಕತ್ತಿಲ್ಲ. ಒಳ್ಳೇದು, ಒಳ್ಳೆ ಮಾತನ್ನ ಹೇಳಿದರೆ ಶಿವಶರಣ ಅವರೇ. ಈಗ ಅದೇ ರೀತಿಯಾಗಿ ನೀವು ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ, ಈ ಕೃಷಿ ಚಟುವಟಿಕೆಗಳನ್ನ ಅಲ್ಲದೆ ಇನ್ನಿತರ ಏನಾದರೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ? ಹಾಗೆ ಮಾಡ್ತೀವಿ, ಹಾಡೋದಾಗ್ಲಿ, ಭಜನೆ, ಪುರಾಣ, ಸಂಘ ಸಂಸ್ಥೆಗಳು ಭಾಗವಹಿಸ್ತಾರೆ. ಯಾವ್ಯಾವ ಸಂಘ ಸಂಸ್ಥೆಗಳು ಭಾಗವಹಿಸ್ತಾರೆ? ಸುಭಾಷ್ ಚಂದ್ರ ಬೋಸ್ ನೇತಾಜಿ, ಅದರಾಗ ನಾವು ಡೈರೆಕ್ಟರ್. ಯುವಕ ಸಂಘ, ಸುಭಾಷ್ ಚಂದ್ರ ಬೋಸ್ ಯುವಕ ಸಂಘ, ನಾವು ಮೆಂಬರ್ಸ್ ಇಬ್ರಿ. ವರ್ಷ ಗಣಪತಿ ಕುಂಡಿಸ್ತೀವಿ, ಅದ್ರ ಅವ್ರು ಏನ್ ಮಾಡ್ಬೇಕು ಕಾರ್ಯಕ್ರಮ ಎಲ್ಲ ಮಾಡ್ತೀವಿ. ಸ್ಥಳೀಯವಾಗಿ ಏನ್ ಕಾರ್ಯಕ್ರಮಗಳು ಮಾಡಬೇಕು, ಏನ್ ಯೋಜನೆಗಳನ್ನ ಹಾಕೋಬೇಕು, ಅದನ್ನ ಮಾಡ್ತಾ ಇದ್ದಾರೆ. ಖೋಖೋ ಮತ್ತೆ ಲಗೋರಿ, ಅಂದ್ರೆ ಗ್ರಾಮೀಣ ಪ್ರದೇಶದ ಕ್ರೀಡೆಗಳನ್ನ ತಾವು ಏನ್ ಮಾಡ್ತಾ ಇದ್ದಾರೆ? ಇಂತ ಒಂದು ಸಾಂಸ್ಕೃತಿಕ ಸಂದರ್ಭದಲ್ಲಿ ಗಣೇಶ ಚತುರ್ಥಿಯೋ ಊರಾಗ ಏನೋ ಒಂದು ಕಾರ್ಯಕ್ರಮನೋ ಹಬ್ಬನೋ ಹುಣ್ಣಿನೋ ಇದು ಹೊತ್ತಿನ ಆ ಒಂದು ಸಂದರ್ಭದಲ್ಲಿ ಗ್ರಾಮೀಣ ಕ್ರೀಡೆಗಳನ್ನ ಗುರುತಿಸಿ ಅಲ್ಲಿ ಒಂದು ಅವರಿಗೊಂದು ವ್ಯವಸ್ಥೆ ಮಾಡಿ ಆಟಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ, ತಮ್ಮ ಒಂದು ಸಂಘದಿಂದ ಸಹಾಯ ಮಾಡ್ತಾರೆ. ತುಂಬಾ ಒಳ್ಳೇದು, ಯಾಕಂದ್ರೆ ಇವತ್ತಿನ ದಿನದಲ್ಲಿ ಗ್ರಾಮೀಣ ಕ್ರೀಡೆಗಳು ನಶಿಸಿ ಹೋಗತಕ್ಕಂತ ಒಂದು ಸಂದರ್ಭದಲ್ಲಿ ಅವುಗಳ ಹುಡುಕಿ ನಾವು ಪುನಃ ತರಬೇಕಾಗಿದೆ, ನಮ್ಮ ಮುಂದಿನ ಪೀಳಿಗೆಗೆ ಆ ಕ್ರೀಡೆಗಳನ್ನು ನಾವು ಪರಿಚಯ ಮಾಡಿಸಬೇಕಾಗಿದೆ ಅಂತ ಒಂದು ಸಂದರ್ಭ ಇವತ್ತು ಇದೆ. ಅಂತ ಒಂದು ಕಾರ್ಯವು ಮುಂದಿನ ಪೀಳಿಗೆಗೆ ಈ ಕ್ರೀಡೆಗಳನ್ನ ಒಯ್ಯುವ ಕೆಲಸ ಕೂಡ ನೀವು ನಿಮ್ಮ ಒಂದು ಸುಭಾಷ್ ಚಂದ್ರ ಬೋಸ್ ಅವರ ಯುವಕ ಸಂಘದಿಂದ ನೀವು ಮಾಡ್ತಾ ಇದ್ದೀರಿ. ಹಾಗೆ ಶಿವಶರಣ್ ಅವರೇ, ಇವತ್ತು ನಮ್ಮ ಆಕಾಶವಾಣಿಗೆ ಬಂದಿದ್ದೀರಿ, ನಮ್ಮ ಆಕಾಶವಾಣಿ ಎಲ್ಲಾ ಸ್ಟುಡಿಯೋ ನೋಡಿದ್ದೀರಿ, ಹೇಗೆ ಅನಿಸ್ತಾ ನಮಗೆಲ್ಲ? ಬಹಳ ಸಂತೋಷ ಅನಿಸ್ತದೆ ಸರ್. ಬಹಳ ಸಂತೋಷ. ನನ್ನ ಹೃದಯ ಮಂದಿರದಲ್ಲಿ ಪೂಜಾ ಮಾಡ್ತಾ ಹೇಳಿನ ಇಲ್ಲಿವರೆಗೆ ಆಕಾಶವಾಣಿಯನ್ನ, ಆಕಾಶವಾಣಿಯನ್ನು ಹೃದಯ ಮಂದಿರದಲ್ಲಿ ಇಟ್ಟು. ಯಾಕತ್ ಕೇಳ್ರಿ, ನಾ ಸತ್ಯವಾಗಿ ನಿಮ್ಗೆ ಹೇಳ್ಬೇಕಾದ್ರೆ ನಾ ಹೆಬ್ಬಟ್ಟಿನವ್ರೆ, ನಿಜವಾಗಿ ಹೇಳ್ಬೇಕಾದ್ರೆ ಈ ಆಕಾಶವಾಣಿಯಿಂದ ನಾ ಎಲ್ಲ ತಿಳ್ಕೊಂಡೇನೆ. ನೀವ್ ಹೆಂಗ್ ಮಾಡಿದ್ರಿ ಅಂತ ಕೇಳಿದ್ರಿ ನನ್ನವ್ರು. ನಾನು ವಿಜಯಪುರ ನಾ ಹೇಳ್ಬೇಕಂದ್ರೆ ನನಗೆ ಬಹಳ ಹೆಮ್ಮೆ ಅದ್ರಿ ಅಂತ ಅಂದೆ ನಾನು. ಯಾಕತ್ ಕೇಳಿದ್ರ ಅವ್ರು, ನಾ ಸಾಲಿ ಕಲ್ತಿಲ್ಲ, ನಾ ವಿಜಯಪುರ ಆಕಾಶವಾಣಿಯಿಂದ ಕಲ್ತೀನಿ ಅಂತ ಹೇಳಿದೆ ನಾನು. ಅವ್ರು ಬಹಳ ಸಂತೋಷ ಪಟ್ರಿ, ಅನುಭವದಿಂದ ಬಹಳ ಕಲ್ತೀನಿ. ಅನುಭವದಿಂದ ತಾವು ಸಾಕಷ್ಟು ಒಂದು ವಿಷಯಗಳನ್ನ ಕಲಿತುಕೊಂಡಿದ್ದೀರಿ ಅಂತ ಹೇಳ್ತೀರಿ ವಿಜಯಪುರ ಆಕಾಶವಾಣಿ ಮುಖಾಂತರ. ಒಳ್ಳೆಯದು ಶಿವಶರಣ್ ಅವರು, ಈಗ ಇವತ್ತು ಆಧುನಿಕ ತಂತ್ರಜ್ಞಾನದ ಕಾಲ ಬಹಳಷ್ಟು ವೇಗವಾಗಿ ಹೋಗ್ತಾ ಇದೆ, ನಮ್ಮ ಮುಂದೆ ತಾ ಮುಂದಂತ ಒಂದು ಪೈಪೋಟಿ ಇದೆ. ನಮ್ಮ ಯುವ ಜನತೆ ಕೂಡ ಅಷ್ಟೇ, ಏನಾದ್ರೂ ನಾನು ಅಕ್ಷರ ಕಲಿಬೇಕು, ಮುಂದೆ ಹೋಗಬೇಕು, ನೌಕರಿ ಮಾಡಬೇಕು, ಸಿಟಿ ಸೇರಬೇಕು, ಇಂತ ಒಂದು ಪರಿಸ್ಥಿತಿ ಇವತ್ತಿನ ಕಾಲದಲ್ಲಿ ನಿರ್ಮಾಣವಾಗಿದೆ. ಒಂದು ಕಡೆ ನೋಡಿದ್ರೆ ಆಧುನಿಕ ಯುವ ಜನಾಂಗ ಪಟ್ಟಣದತ್ತ ಮುಖ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ನೋಡಿದ್ರೆ ನಮ್ಮ ಕೃಷಿ ಒಂದು ಅವನತಿಯತ್ತ ಸಾಗ್ತಾ ಇದೆ. ಯಾಕಂತಂದ್ರೆ ಮಳೆ ಇಲ್ಲಪ್ಪ ಏನ್ ಮಾಡೋದು ಅಂತ ತಿಳ್ಕೊಂಡು ಜನ ಏನ್ ಮಾಡ್ತಾ ಇದಾರೆ, ಒಂದು ಬೇಸರದ ಒಂದು ಪರಿಸ್ಥಿತಿಯಲ್ಲಿರುವಾಗ ಯುವ ಜನಾಂಗಕ್ಕೆ ಈ ಕೃಷಿಯ ಚಟುವಟಿಕೆಗಳ ಬಗ್ಗೆ, ಕೃಷಿಯಲ್ಲಿ ತೊಡಗಿಕೊಳ್ಳುವ ಬಗ್ಗೆ. ಕೃಷಿ ಅಂದ್ರ ಒಂದ್ ಅನ್ನ ಕೊಡುವ ಭೂಮಿ, ಅದ ಭೂಮಿ, ಅನ್ನ ಕೊಡುವ ಭೂಮಿ ಮೇಲೆ ನಾವು ದರಿ ದ್ರೋಹ ಮಾಡಿದ್ದಾದ್ರೆ ನಮ್ಗೆ ಯಾವ ಕಾಲಕ್ಕೂ ಒಳ್ಳೇದಾಗಲ್ಲ, ಒಳ್ಳೇದ್ ಮಾಡಂಗಿಲ್ಲ. ಇದೊಂದ್ ಮೇನ್, ನಾವು ಭೂಮಿಯನ್ನ ಅವಲಂಬನೆ ಯಾಕೆ ಮಾಡ್ಕೊಂಡಿವಿ? ಅಣ್ಣ ಅವ್ರ ಒಂದ್ ಮಾತು ಹೇಳ್ತಾರೆ ಕೇಳಿದ್ರೆ, ಏನ್ ಹೇಳ್ತಾರೆ? ಮಣ್ಣನ್ನು ನಂಬಿ ಕೆಟ್ಟವರಿಲ್ಲೋ ತಮ್ಮಯ್ಯ, ನೋಡ್ರಿ ಮಣ್ಣನ್ನು ನಂಬಿ ಕೆಟ್ಟವರಿಲ್ಲ. ಯಾವ ಕಾಲಕ್ಕೂ ಮಣ್ಣು ನಂಬಿದ ಯಾವ ಕಾಲಕ್ಕೂ ಭೂಮಿ ತಾಯಿ ಕೈ ಬಿಡುದಿಲ್ಲ. ಪ್ರತಿಯೊಂದು ಜೀವಿ ಬದುಕುದೇ ಭೂಮಿ ಮೇಲೆ, ಭೂಮಿ ಮೇಲೆ. ಭೂಮಿ ಇರ್ಲಿಲ್ಲ ಅಂದ್ರೆ ಇವ್ರು ಬದುಕ್ತಾರೆ ಇಲ್ಲಿ, ಅರ್ಥ ಮಾಡ್ಕೋಬೇಕ್ರಿ ನಾವು. ಏ ಕೃಷಿ ಬೇಡಪ್ಪ ಅಂತ ಹೇಳ್ತಾರೆ, ಸರಿ ಭೂಮಿನ ನಿಮ್ಗೆ ಅಲ್ಲಾತಪ್ಪ ಅಂದ್ರೆ ಏನ್ ಮಾಡೋದು? ಅದಕ್ಕೆ ನಾವೇನ್ ಹೇಳ್ತೀವ್ರಿ, ಮಣ್ಣು ನಂಬ್ರಿ, ಮಣ್ಣು ನಂಬಿ ಯಾವನು ಕೆಟ್ಟಿಲ್ಲ ಅಂತ ಹೇಳ್ತೇನೆ. ಅಂದ್ರೆ ನೀವು ಏನ್ ಹೇಳ್ತಿದ್ರಿ, ಈ ಕೃಷಿಯನ್ನ ಮಾಡ್ರಿ ಅಂತ ಹೇಳ್ತೀರ. ನಾವು ಒಂದು ಪಿ ಯು ಸಿನೋ ಎಸ್ ಎಸ್ ಎಲ್ ಸಿನೋ ಕಲ್ತೀವಿ, ನಾಲ್ಕು ಅಕ್ಷರ ಕೃತಿಗಳು ನಡೆಯಪ್ಪ, ಸಿಟಿ ನಾವು ಬೆಂಗಳೂರು ಹೋಗೋಣ, ಬಾಂಬೆ ಹೋಗೋಣ, ಪುಣೆ ಹೋಗೋಣ ಅನ್ನೋ ಒಂದು ಪೊಸಿಷನ್ ದಲ್ಲಿ ಒಂದ್ ಕಡೆ ಆದ್ರೆ, ಇನ್ನೂ ಒಂದು ರೀತಿಯಲ್ಲಿ ನೋಡಿದ್ರೆ ಸಾಕಷ್ಟು ಯುವ ಜನಾಂಗ ಏನೇನೋ ಓದಿಕೊಂಡು ಎಷ್ಟೆಷ್ಟು ಓದಿ ಹಳ್ಳಿಗೆ ಬಂದ್ಬಿಟ್ಟು ಪುನಃ ಕೃಷಿ ಚಟುವಟಿಕೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಡಾಕ್ಟರ್ ಎಲ್ಎಲ್ಬಿ ಓದಿದವರು ಸಹಿತ ಬಂದು ಕೃಷಿ ಮಾಡಕತ್ತಾರೆ. ಆದ್ರೆ ಇನ್ನು ಇವರಿಗೆ ಬಿಸಿ ರಕ್ತ ಇದೆ ಸರ್, ಯುವಕರಿಗೆ ನಾನು ಮುಂದ್ ಹೋಗ್ಬೇಕು, ನಾನು ಇಂದ ಹೋಗ್ಬೇಕು, ಬೆಂಗಳೂರು ನೋಡ್ಬೇಕು, ಮುಂಬೈ ನೋಡ್ಬೇಕು ಅನ್ನೋ ಆಸೆ ಹಂಬಲ ಅವರಿಗೆ. ನಾನು ಸ್ವಲ್ಪ ಯಾವ್ದಾದ್ರು ನೌಕರಿ ಮಾಡಬೇಕು. ನಿನ್ ಹೊಲದಾಗ್ರಿ ನೀ ಕೆಲಸ ಮಾಡಿದಂದ್ರ ನೀನ ಮಾಲಕ್, ಒಂದು ವರ್ಷಕ್ಕೆ ಕನಿಷ್ಠ ಇಲ್ಲಾಂದ್ರೆ ಒಂದ್ ಸಾವಿರ ಆಳಿಸ್ತೀನಿ. ಹೌದು ಸರ್, ನಮ್ಮ ಇದ್ದ ಜಮೀನಿನಲ್ಲಿ ನಾವು ಕೃಷಿಯನ್ನ ಅಳವಡಿಸಿಕೊಂಡು ಕೃಷಿ ಮಾಡಿದ್ರಿಂದ ನಾಲ್ಕು ಕಾಳನ್ನ ಬೆಳೆದ್ರೆ ನಮ್ಗೆ ತಿನ್ಲಿಕ್ಕಾಗತ್ತೆ, ಮತ್ತೊಬ್ಬರಿಗೆ ನಾವು ಅನ್ನದಾನ ಮಾಡಿದಂಗ ಆಗುತ್ತ. ಯಾಕಂದ್ರೆ ಈ ದೇಶದ ಬೆನ್ನೆಲುಬೇ ರೈತ. ರೈತರು ಬೆಳೆದ್ರೆ ನಾ ಬೆಳೆ, ರೈತರು ಬೆಳೆದು ಕೊಟ್ರೇನೆ ನಾವು ತಿನ್ನೋದು. ಇಂತ ಒಂದು ಸಂದರ್ಭದಲ್ಲಿ ಸೊ ಸಾಕಷ್ಟು ಯುವ ಜನಾಂಗ ಕೂಡ ಕೃಷಿಯತ್ತ ಮುಖ ಮಾಡಬೇಕು, ಕೃಷಿ ಚಟುವಟಿಕೆಗಳನ್ನ ಅಳವಡಿಸಿಕೋಬೇಕು. ಸಾಕಷ್ಟು ತಂತ್ರಜ್ಞಾನಗಳು ಬಂದಿರೋದ್ರಿಂದ ಬಹಳಷ್ಟು ಫಾಸ್ಟ್ ಆಗಿ ಕೆಲಸ ಮಾಡಬಹುದು, ಬಹಳಷ್ಟು ಫಾಸ್ಟ್ ಆಗಿ ಕೆಲಸ ಮಾಡೋದ್ರಿಂದ ಈ ಕೃಷಿಯಲ್ಲಿ ಕೂಡ ಒಳ್ಳೆ ಒಂದು ಸಾಧನೆ ಮಾಡಬಹುದು. ದೊಡ್ಡ ದೊಡ್ಡ ಸಾಧನೆ ಮಾಡಿದಂತ ಕೃಷಿಕರು ನಮ್ಮಲ್ಲಿ ಇದಾರೆ. ನಾವೇ ಸುಮ್ಮ ಪೈಸೆನೂ ಅಲ್ಲ, ಕೆಲವೊಬ್ರು ನೋಡ್ಬೇಕ್ರಿ ರೈತರು ಕೆಲಸಗಳನ್ನ ಮಾಡಿದಾರೆ. ಈಗ ನಾವು ಮಾಡಿದ್ವಿ ಅಂದ್ರೆ ನಾವು ಮಾಡಿವಂತ ಹೇಳ್ತೀವಿ, ಅದನ್ನ ಹೇಳ್ಬಾರ್ದು ಯಾವ ಕಾಲಕ್ಕೆ. ಓಕೆ, ಅಂದ್ರೆ ಈಗ ನೀವು ಹೇಳುವ ಉದ್ದೇಶ ಇಷ್ಟೇ, ಯುವ ಜನಾಂಗಕ್ಕೆ ಕೃಷಿಯತ್ತ ಮುಖ ಮಾಡಬೇಕು, ಕಂಪಲ್ಸರಿ. ಶಿವಶರಣ ಅವರೇ, ಅನೇಕ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀರಿ ತಮ್ಮ ಜೀವನದ ಅನುಭವಗಳನ್ನು ಕುರಿತು. ಯುವಕರು ಕೂಡ ಕೃಷಿಯತ್ತ ಮುಖ ಮಾಡಲಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಒಳ್ಳೆಯದು ಶಿವಶರಣ ಅವರೇ, ಇಲ್ಲಿವರೆಗೆ ನಮ್ಮ ಆಕಾಶವಾಣಿಗೆ ಬಂದ್ರಿ, ನಮ್ಮ ಆಕಾಶವಾಣಿಯ ಎಲ್ಲ ನೋಡಿದ್ರಿ. ಯಾರಾದರೂ ಕೇಳುಗರು ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಅನುಭವಗಳನ್ನು ಹಂಚಿಕೋಬೇಕಂದಾಗ, ನಿಮ್ಮಿಂದ ಏನಾದರೂ ಹೊಸ ವಿಷಯಗಳನ್ನು ತಿಳ್ಕೊಬೇಕಂದಾಗ, ಅಥವಾ ಅವರು ಕೆಲವೊಂದು ಸಲಹೆ ಸೂಚನೆಗಳನ್ನು ನಿಮಗೆ ಕೊಡಬೇಕಾದಾಗ, ಅವರ ಅಭಿಪ್ರಾಯಗಳನ್ನು ನಿಮ್ಮ ಜೊತೆ ಹಂಚಿಕೋಬೇಕಂದಾಗ ಒಂದು ದೂರವಾಣಿ ಸಂಖ್ಯೆ ಅಂತ ಬೇಕಾಗುತ್ತೆ. ಸೊ ಹಾಗಾದರೆ ಅವರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ಬೇಕಾಗುತ್ತೆ. ದಯವಿಟ್ಟು ತಮ್ಮ ದೂರವಾಣಿ ಸಂಖ್ಯೆ ಕೊಡ್ತೀರಾ? 9877668 ಕೇಳಿದ್ರೆ ನೀವು ಕೂಡ ಶಿವಶರಣ ಸೋದಿಯವರ ಜೊತೆಗೆ ಮಾತಾಡಬೇಕಾದ್ರೆ ಅವರ ದೂರವಾಣಿ ಸಂಖ್ಯೆ ಹೀಗಿದೆ, 9844766858. ಕೇಳುಗರು ಈ ನಂಬರ್ಗೆ ಕರೆ ಮಾಡಿ ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ಹಂಚಿಕೋಬಹುದು. ಒಳ್ಳೆಯ ಶಿವಶರಣ ಅವರೇ ನಮ್ಮ ಆಕಾಶವಾಣಿಗೆ ಬಂದು ನಿಮ್ಮ ಕೃಷಿ ಅನುಭವಗಳನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೊಂಡ್ರೆ ಬಹಳಷ್ಟು ಸಂತೋಷವಾಯಿತು ನಮಗೂ ಕೂಡ, ನಿಮಗೂ ಕೂಡ ಸಂತೋಷ ಆಗಿರ್ಬೇಕಲ್ಲ. ಕೇಳುವರ ಸಂತೋಷ ಪಡಿಸುವುದು, ಕೇಳುವರಿಗೆ ಮನೋರಂಜನೆ ಕೊಡುವುದು, ಮಾಹಿತಿ ಕೊಡುವುದೇ ನಮ್ಮ ಆಕಾಶವಾಣಿ ವಿಜಯಪುರದ ಕೇಂದ್ರದ ಮುಖ್ಯ ಉದ್ದೇಶ. ಹೀಗಾಗಿ ನಾವು ದಿನನಿತ್ಯ ಅನೇಕ ಕೇಳುಗರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ವಿವಿಧ ವಿಷಯ ತಜ್ಞರಿಂದ ಕೂಡ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೇವೆ. ನೀವು ಕೂಡ ನಮ್ಮ ಆಕಾಶವಾಣಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಕೇಳ್ತಾ ಇರ್ತೀರಿ. ಒಳ್ಳೆಯದು ನೀವು ನಮ್ಮ ಆಕಾಶವಾಣಿಗೆ ಬಂದು ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಹಂಚಿಕೊಂಡ್ರಿ. ತಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಪ್ರಗತಿಪರ ರೈತರಾದ ಶಿವಶರಣ ಸೋದಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಸಂಗಮೇಶ್ ಹುಗಾರ್. ನನ್ ಗಂಡ ದಿನವೆಲ್ಲ ಕೆಮ್ತಾ ಇರ್ತಾರೆ, ರಾತ್ರಿ ಎಲ್ಲ ಜ್ವರ ಇರುತ್ತೆ, ಕಫದಲ್ಲಿ ರಕ್ತ ಬೀಳುತ್ತೆ, ಇದಕ್ಕೆಲ್ಲ ಏನಾದ್ರೂ ಔಷಧ ಕೊಡೋಣ? ತಗೊಳಮ್ಮ, ಈ ಮಾತ್ರೆ ಒಂದ್ ವಾರ ಕೊಡು. ನಿಲ್ಲಿ, ಈಕೆ ಹೇಳಿದ್ದೆಲ್ಲ ಕ್ಷಯ ರೋಗದ ಲಕ್ಷಣಗಳು. ಡಾಕ್ಟರ್ ಚೀಟಿ ಇಲ್ಲದೆ ಔಷಧಿ ಕೊಟ್ರೆ ನಿಮಗ್ ದಂಡ ಹಾಕ್ತಾರೆ. ಕ್ಷಯ ರೋಗಿಯ ವಿವರ, ಅವ್ರಿಗೆ ಕೊಟ್ಟ ಔಷಧ ಎಲ್ಲನೂ ದಾಖಲಿಸಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಅಲ್ಲಮ್ಮ, ಕ್ಷಯ ರೋಗ ಪರೀಕ್ಷೆ ಚಿಕಿತ್ಸೆ ಉಚಿತವಾಗಿ ಮಾಡ್ತಾರೆ. ಮೊದಲು ನಿನ್ನ ಗಂಡನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಾನು ನಿರೂಪಕಿ ಅನುಶ್ರೀ. ನಾನು ನಿಮ್ಮ ಸುಧಾಮೂರ್ತಿ. ನಿಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ. ನಾನು ಡಿ ರೂಪಾ ಮೌದ್ಗಿಲ್, ಐಪಿಎಸ್ ಅಧಿಕಾರಿ. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು. ಹದಿಹರೆಯದವರಿಗೆ ಆಪ್ತ ಸಮಾಲೋಚನೆ ಮತ್ತು ಸಾರ್ವಜನಿಕರಿಗೆ ಯೋಗ ಶಿಕ್ಷಣ ಶಿಬಿರಗಳು. ಕುಟುಂಬ ಯೋಜನೆ ಕಾರ್ಯಕ್ರಮದಡಿಯಲ್ಲಿ ಅರ್ಹ ದಂಪತಿಗಳಿಗೆ ತಾತ್ಕಾಲಿಕ ಮತ್ತು ಶಾಶ್ವತ ಗರ್ಭನಿರೋಧಕ ವಿಧಾನಗಳ ಸೇವೆ ನಿಗದಿತ ಸಮಯದಲ್ಲಿ ಉಚಿತ. ಕಣ್ಣು, ಕಿವಿ, ಮೂಗು, ಗಂಟಲು ಮತ್ತು ಬಾಯಿ ಸಂಬಂಧಿ ರೋಗಗಳಿಗೆ ತಪಾಸಣೆ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಮೇಲ್ಮಟ್ಟದ ಆಸ್ಪತ್ರೆಗೆ ಕಳಿಸಲಾಗುವುದು. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಈಗ ಬೀಡಿಕೆಯ ಶಂಕರಪ್ಪ ಎಂ ದಾಸರೆಡ್ಡಿ ಹಾಗೂ ತಂಡದವರಿಂದ ಅಂತಿ ಪದಗಳು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಡಿ ವಾಲ್ವಾಗದ ಗಿಡಕಾ